ಓಕೆ, ಅವಾಗ ನೀವು ಬ್ರೆಜಿಲ್, ವಿಯೆಟ್ನಾಮ್, ಕೋಸ್ಟ್ರಿಕಾ, ಇಥಿಯೋಪಿಯಾ, ಉಗಾಂಡಾ ಆ ತರ ದೇಶಗಳಲ್ಲಿ ನೋಡಿದ್ರೆ ಟೆಂಪರೇಚರ್ ಮ್ಯಾಕ್ಸಿಮಮ್ 26 degrees Celsius ಇರುತ್ತೆ. ಈ ನಮ್ಮ ದೇಶದಲ್ಲಿ ಏನಾಗ್ತದೆ ಅಂದ್ರೆ ಟೆಂಪರೇಚರ್ ಫ್ಲಕ್ಚುಯೇಷನ್ ಆಲ್ವೇಸ್, ಇದನ್ನ ಪ್ರಿಡಿಕ್ಷನ್ ಮಾಡಕ್ಕೆ ಆಗಲ್ಲ ನಮ್ಗೆ. ಸೊ 26 ನಮ್ಗೆ ಬೇಕಾಗಿರೋದು ಅರೇಬಿಕಾದಲ್ಲಿ ಅಂತಂದ್ರೆ 23-25 degrees Celsius, ಮ್ಯಾಕ್ಸಿಮಮ್ ಆದ್ರೆ 28 degrees Celsius ಟಾಲರೇಟ್ ಆಗುತ್ತೆ ಅರೇಬಿಕಾದಲ್ಲಿ. ಸೊ ರೋಬಸ್ಟಾದಲ್ಲಿ ಆದ್ರೆ ನಿಮ್ಗೆ 30 degrees Celsius ಆಪ್ಟಿಮಮ್ ಇರೋದು, 32+2 degrees Celsius ವರೆಗೂ ಟಾಲರೇಟ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಪ್ಲಾಂಟ್ ಫಿಸಿಯೋಲಾಜಿಕಲ್ ಸಿಸ್ಟಮ್ಸ್ ಅಲ್ಲಿ ನಾವ್ ಏನ್ ಹೇಳ್ತಿರೋದು ಅಂದ್ರೆ ಈಗ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಹೇಳ್ತೀವಲ್ಲ, ಹೌದು, ನೀವು ಪ್ರತಿ ಒಂದ್ ನಾವು ಇವಾಗ ನಮ್ಮ ಕೇಂದ್ರೀಯ ಅತಿ ಸಂಶೋಧನಾ ಕೇಂದ್ರದಲ್ಲಿ ಕೂಡ ನಾವು ಅದನ್ನ ಪ್ರಯೋಗ ಆಗಿ ತಗೊಂಡಿದ್ವಿ. ಅವಾಗ ಓಪನ್ ಕಲ್ಟಿವೇಶನ್ ಅಲ್ಲಿ ಏನಾಗತ್ತೆ, ಶೇಡೆಡ್ ಕಂಡೀಷನ್ ಅಲ್ಲಿ ಪ್ಲಾಂಟ್ಸ್ ಅಲ್ಲಿ ಏನಾಗತ್ತೆ ಅಂತೇಳಿ. ಸೊ ರಿಸಲ್ಟ್ ಏನ್ ಬಂದಿದೆ ಅಂದ್ರೆ 1 degree Celsius ಇನ್ಕ್ರೀಸ್ ಆದ್ರೆ ಟೆಂಪರೇಚರ್ ಅದು 10% ದ್ವಿತೀಯ ಸಂಶ್ಲೇಷಣ ಕಡಿಮೆ ಮಾಡತ್ತೆ. ಓಹೋ, ಸೊ 10% ದ್ವಿತೀಯ ಸಂಶ್ಲೇಷಣ ಕಡಿಮೆ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೆ ಕಾರ್ಬೋಹೈಡ್ರೇಟ್ ಸಂಚಿತ ಕಡಿಮೆ ಆಗಿ ಅದು ಸೋರ್ಸು ಅಂದ್ರೆ ಲೀವ್ಸ್ ಅಲ್ಲಿ ಹಿಡಿದಿಟ್ಟು ಅಂತ ಕೆಪಾಸಿಟಿ ಕೂಡ ಕಡಿಮೆ ಆಗಿ ಅದು ನೆಕ್ಸ್ಟ್ ಡೆವಲಪಿಂಗ್ ಬೆರ್ರೀಸ್ ಹೋಗ್ಬೇಕು. ಅಂದ್ರೆ ಸೋರ್ಸ್ ಟು ಸಿಂಕ್ ರಿಲೇಷನ್ಸ್ ಅಂತ ಹೇಳ್ತೀವಿ, ಅದು ಬ್ರೇಕ್ ಡೌನ್ ಆಗುತ್ತೆ. ಸೋರ್ಸ್ ಅಲ್ಲಿ ಇಲ್ಲ ಅಂತಂದ್ರೆ ನಿಮ್ಗೆ ಸಿಂಕ್ ಅಲ್ಲಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದೊಂದು ಬಹಳ ಟೆಂಪರೇಚರ್ ವೇರಿಯೇಷನ್ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ. ಲಾಸ್ಟ್ ಇಯರ್ ಕೂಡ ನೀವು ನೋಡಿರ್ಬೋದು ಎಲ್ಲಿ ಇನ್ನೋ ಎಫೆಕ್ಟ್ ಇಂದ ಏನಾಯ್ತು ಅಂತಂದ್ರೆ ಜನವರಿಯಲ್ಲಿ ಮಳೆ ಆಗಿರೋದು, ನೆಕ್ಸ್ಟ್ ಆಗಿರೋದು ಏಪ್ರಿಲ್ ಅಲ್ಲಿ. ಹೌದೌದು, ಟೆಂಪರೇಚರ್ ನೋಡಿದ್ರೆ ನಿಮ್ಗೆ 36 degrees Celsius ಕೂಡ ರೀಚ್ ಆಗಿದೆ. ಇನ್ ಸಕಲೇಶ್ಪುರದಲ್ಲಿ ನಾವು ವೆದರ್ ಸ್ಟೇಷನ್ ಇನ್ಸ್ಟಾಲ್ ಮಾಡಿದ್ವಿ, ಅಲ್ಲಿ ನೋಡಿದ್ರೆ ಕೂಡ 38 degrees Celsius, ಇವಾಗ್ಲೂ ಕೂಡ 36 degrees Celsius ತೋರಿಸ್ತಾ ಇದೆ. ಸೊ ಇದು ಇಂಪ್ಯಾಕ್ಟ್ ಆಗುತ್ತೆ. ಅಂದ್ರೆ 32 degrees Celsius ನಾನೇನ್ ಹೇಳಿದೆ, ಇವಾಗ ಆಗ್ತಿರೋದು 3-4 degrees Celsius ಇನ್ಕ್ರೀಸ್. ಸೊ ನಿಮ್ಗೆ ನಿಯರ್ಲಿ ಅಂತಂದ್ರೆ 40% ನಿಮ್ಗೆ ಫೋಟೋಸಿಂಥೆಸಿಸ್ ಕಡಿಮೆ ಆಗಿರೋದ್ರಿಂದ ಲಾಸ್ಟ್ ಕೂಡ ಈಡ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಟೆಂಪರೇಚರ್ ನ ಮಿನಿಮೈಸ್ ಮಾಡೋದು ಉದ್ದೇಶ ನಮ್ಗೆ ಬಹಳ ಮುಖ್ಯ. ಅಂದ್ರೆ ಉಷ್ಣಾಂಶದ ಪರಿಣಾಮವನ್ನ ಕಡಿಮೆ ಮಾಡಬೇಕಾಗತ್ತೆ. ಹೌದು ಹೌದು, ಇಲ್ಲ ಅಂತಂದ್ರೆ ಏನಾಗತ್ತೆ, ಈ ಸಮ್ಮರ್ ಟೈಮ್ಸ್ ಅಲ್ಲಿ ಏನಾಗತ್ತೆ ಅಂದ್ರೆ ಮಳೆ ಬರ್ಲಿಲ್ಲ ಅಂತಂದ್ರೆ ಫ್ಲವರ್ ಬರ್ಡ್ಸ್ ಅಂತ ಏನ್ ಹೇಳ್ತೀವಲ್ಲ, ಅವಾಗ ಏನಾಗತ್ತೆ ಅಂದ್ರೆ ಫ್ಲೋರ್ ಅಬ್ನಾರ್ಮಲಿಟೀಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ರೋಬಸ್ಟದಲ್ಲಿ ನಾವು ಏನ್ ಹೇಳೋದಂದ್ರೆ ಪಿಂಕಿಂಗ್ ಟೈಪ್, ಇನ್ನೊಂದು ಸ್ನೇಕ್ ಮೌತ್ ಫ್ಲವರ್ಸ್ ಅಂತ ಹೇಳ್ತೀವಿ. ಅದು ಏನಾಗತ್ತೆ ಅಂದ್ರೆ ಫ್ಲೋರಲ್ ಅಬ್ನಾರ್ಮಲಿಟೀಸ್ ಅಂದ್ರೆ ಹೂವಿನ ವಿಕಾರತೆಗಳು ಅಂತ ಏನ್ ಕರಿತೀವಿ, ಅದು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅರೇಬಿಕಾದಲ್ಲಿ ಆದ್ರೆ ಸ್ಟಾರ್ ಫ್ಲವರ್ಸ್ ಆಗತ್ತೆ, ಆಮೇಲೆ ಪ್ಯಾಡಿಂಗ್ ಟೈಪ್ ಆ ತರದಂತ ಅಬ್ನಾರ್ಮಲಿಟೀಸ್ ಬರ್ತದೆ. ಈಗ ಒಂದು ಅಂಶ ಡಾಕ್ಟರ್ ಸೋಮಶೇಖರ ಗೌಡ ಪಾಟೀಲ್ ಅವರೇ, ಸಾಧಾರಣವಾಗಿ ಬಿಸಿಲು ಜಾಸ್ತಿ ಇದ್ದಾಗ, ಸೂರ್ಯರಶ್ಮಿ ಜಾಸ್ತಿ ಇದ್ದಾಗ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಅದು ಸಹಕಾರಿ ಅಂತ ನಾವೆಲ್ಲ ಕೇಳಿರುವಂತದ್ದು. ಹೌದು, ಆದ್ರೆ ಇಲ್ಲಿ ಉಷ್ಣಾಂಶ ಹೆಚ್ಚಾದಾಗ ದ್ಯುತಿ ಸಂಶ್ಲೇಷಣ ಕ್ರಿಯೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತೀರಿ? ಸೂರ್ಯನ ಕಿರಣಗಳು ಏನು 100% ಭೂಮಿಗೆ ಬರುತ್ತವೋ 100% ಪ್ಲಾಂಟ್ ತಗೊಳ್ಳಲ್ಲ. ಓಹೋ, ಸಸ್ಯಗಳು ಅದರಲ್ಲಿ 1% ಅಷ್ಟೇನೆ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಯುಟಿಲೈಸ್ ಮಾಡ್ಕೊಳ್ಳೋದು ಎನರ್ಜಿ ಸೋರ್ಸ್ ಅಂತ. ಸೊ ನೀವು 100% ಬೀಳ್ತಾ ಇದೆ, 100% ಪ್ಲಾಂಟ್ ಯುಟಿಲೈಸ್ ಮಾಡ್ಕೊಂಡು ಇಲ್ಲ, ಓನ್ಲಿ 1% ಪ್ಲಾಂಟ್ ಯುಟಿಲೈಸ್ ಮಾಡ್ಕೊಳ್ಳುತ್ತೆ ಸಂಶ್ಲೇಷಣೆಗೆ. ಈಗ ಸೂರ್ಯನ ಬೆಳಕು ಅಂತಂದ್ರೆ 7 ಬಣ್ಣಗಳಿಂದ ಆಗಿದೆ ಅಂತ ನಾವು ಕೇಳಿದೇವೆ. ಹೌದು ಸರ್. ಇದರಲ್ಲಿ ಯಾವ ಬಣ್ಣದ ಬೆಳಕು ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಪೂರಕ ಅಂತೀರಿ? ಸರ್, ರೆಡ್ ಅಂಡ್ ಬ್ಲೂ ಅಂತ ನಾವು ಏನ್ ಹೇಳ್ತೀವಿ ಅದು ಪೂರಕವಾಗಿರುತ್ತೆ. ಅಂದ್ರೆ ಈಗ ಉಷ್ಣಾಂಶ ಹೆಚ್ಚಾದಾಗ ಈ ನೀಲಿ ಮತ್ತು ಕೆಂಪು ರೋಹಿತ ಅಂದ್ರೆ ಬಣ್ಣದ ಅಂಶ ಏನಾದ್ರು ಕಡಿಮೆ ಆಗುತ್ತಾ? ಅದರಲ್ಲಿ ಏನು ವೇರಿಯೇಷನ್ಸ್ ಆಗಲ್ಲ ಸರ್. ಸೊ ಅಬ್ಸಾರ್ಪ್ಷನ್ಸ್ 1% ಅಲ್ಲಿ 1% ಅಬ್ಸಾರ್ಪ್ಷನ್ ರೆಡ್ ಅಂಡ್ ನಿಮ್ಗೆ ಬ್ಲೂ ಲೈಟ್ ಅಲ್ಲಿ ಹಿಡ್ದಿಡತ್ತೆ, ಬಟ್ ಕನ್ವರ್ಷನ್ಸ್ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಅಲ್ಲಿ ಟೆಂಪರೇಚರ್ ಕೂಡ ಇಂಪ್ಯಾಕ್ಟ್ ಆಗುತ್ತೆ, ಯಾಕಂದ್ರೆ ಸ್ಟೊಮ್ಯಾಟೋಸ್ ವೆರಿ ಸೆನ್ಸಿಟಿವ್ ಟು ದ ಟೆಂಪರೇಚರ್ ಸರ್. ಇವು ಅದೇ ನಾನೇನ್ ಹೇಳಿದೆ, 1 degree Celsius ಇನ್ಕ್ರೀಸ್ 10% ಡಿಪೆಂಡ್ಸ್ ಆನ್ ದ ಸ್ಟೊಮ್ಯಾಟೋ ಓಪನಿಂಗ್ ಅಂಡ್ ದ ಕ್ಲೋಸಿಂಗ್. ಸೊ ನೀವು ಏನಾದ್ರು 1 degree Celsius ಆಯ್ತಂದ್ರೆ ನಿಯರ್ಲಿ ನಾವು ಹೇಳೋದಂದ್ರೆ ಸ್ಟೊಮ್ಯಾಟೋಸ್ ನಿಯರ್ಲಿ ಡೌನ್ ಸೈಡ್ ಇರ್ತದೆ ನ್ಯೂಸ್ ಅಲ್ಲಿ. ಸೊ ಟೆಂಪರೇಚರ್ ಬೀಳೋ ಹೆಚ್ಚಿಗೆ ಆಯ್ತಂದ್ರೆ ಅದು ಕ್ಲೋಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅವಾಗ ನಮ್ಗೆ ಏನಂದ್ರೆ CO2 ಎಕ್ಸ್ಚೇಂಜ್ ರೇಟ್ ಕಡಿಮೆ ಆಗುತ್ತೆ. ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಅನ್ನ ವಿನಿಮಯ ಮಾಡ್ಕೊಳ್ಳೋದು. ಹೌದು ಹೌದು, ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಅನ್ನ ನಾವು ಹೀರ್ಕೊಳ್ತವೆ ಮತ್ತು ಆಮ್ಲಜನಕವನ್ನ ಬಿಡುಗಡೆ ಮಾಡ್ತವೆ. ಹೌದು ಸರ್, ಹೌದು, ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಸಂದರ್ಭದಲ್ಲಿ. ಹೌದು ಹೌದು ಹೌದು, ಆದ್ರೆ ರಾತ್ರಿ ಹೊತ್ತಿನಲ್ಲಿ ಅದು ತಿರುಗಮುರುಗ ಆಗುತ್ತೆ. ಅದು ಯುಟಿಲೈಸ್ ಮಾಡ್ಕೊಳತ್ತೆ, ಏನು ಹಿಡಿದಿಟ್ಟಿರುತ್ತೋ ಅದನ್ನ ಕನ್ವರ್ಷನ್ಗೆ ಯುಟಿಲೈಸ್ ಮಾಡುತ್ತೆ ಕಾರ್ಬೋಹೈಡ್ರೇಟ್. ಅವಾಗ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಹೌದು, ರಾತ್ರಿ ಹೊತ್ತಿನಲ್ಲಿ. ಹೌದು ಹೌದು ಹೌದು ಸರ್. ಅದಕ್ಕೆ ರೆಸ್ಪಿರೇಷನ್ ಅಂತ ಕರಿತೀವಿ. ಉಸಿರಾಟದ ಕ್ರಿಯೆ. ಉಸಿರಾಟದ ಕ್ರಿಯೆ ಇದು ರಿವರ್ಸ್ ಆಗೋದು ರೆಸ್ಪಿರೇಷನ್. ಅಂದ್ರೆ ಇದು ಟ್ರಾನ್ಸ್ಪಿರೇಷನ್ ಅಂದ್ರೆ ಬಾಷ್ಪೀಭವನ. ಹೌದು. ಆಹಾರ ತಯಾರಿಕಾ ಕ್ರಿಯೆ ಅಂದ್ರೆ ತಾವು ತಿಳಿದಂಗೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ. ಅದನ್ನ ರಿವರ್ಸ್ ಅಲ್ಲಿ ಮಾಡಿದ್ರೆ ಅದು ರೆಸ್ಪಿರೇಷನ್ ಆಗಿಬಿಡುತ್ತೆ, ಯಾಕಂದ್ರೆ ಕಾರ್ಬೋಹೈಡ್ರೇಟ್ ಯುಟಿಲೈಸ್ ಆಗುತ್ತೆ, ದೆನ್ ಅಲ್ಲಿ CO2 ರಿಲೀಸ್ ಆಗುತ್ತೆ. ಇನ್ನು ಈ ಉಷ್ಣಾಂಶದ ಪರಿಣಾಮ ಕಾಫಿ ಬೆಳೆಯ ಒಂದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಅಂತ ತಾವು ತಿಳಿಸಿದ್ರಿ. ಈ ತೇವಾಂಶದ ಕೊರತೆಯ ಸಂದರ್ಭದಲ್ಲಿ ಮತ್ತೆ ಬೇಸಿಗೆಯಲ್ಲಿ ಈ ಕಾಫಿ ಬೆಳೆ ಮೇಲೆ ಈ ಉಷ್ಣಾಂಶದ ಪರಿಣಾಮವನ್ನು ಕಡಿಮೆ ಮಾಡೋದಕ್ಕೆ ನಾವು ಏನೇನು ಮಾಡ್ಕೋಬೇಕಾಗತ್ತೆ ಅಂತೀರಿ? ಏನೇನು ಮಾಡಬೇಕು ನಮ್ಮ ಬೆಳೆಗಾರರು? ಮೇನ್ಲಿ ಅಂತಂದ್ರೆ ಇಟ್ ಡಿಪೆಂಡ್ಸ್ ಆನ್ ದ ಫೋಟೋ. ಒಂದು ಏನಂದ್ರೆ ಟಾಲರೆಂಟ್ ಅಂತ, ಡ್ರೌಟ್ ಟಾಲರೆಂಟ್ ಅಂತ ಕಲ್ಟಿವರ್ಸ್ ಅಂತ ಕರಿತೀವಿ, ಇನ್ನೊಂದು ಡ್ರೌಟ್ ಸಸೆಪ್ಟೇಬಲ್ ಅಂತ ಕರಿತೀವಿ. ಅರಬಿಕ ಆದ್ರೆ ಟಾಲರೆಂಟ್ ಅಲ್ಲಿ ಹೋಗುತ್ತೆ ಬಿಕಾಸ್ ಆಫ್ ದ ಡೀಪರ್ ರೂಟ್ ಸಿಸ್ಟಮ್ಸ್. ಆಮೇಲೆ ಏನಾಗುತ್ತೆ ಅಂದ್ರೆ ಇದು ರೋಬಸ್ಟ್ ಕೂಡ ಡ್ರೌಟ್ ಟಾಲರೆಂಟ್ ಬಟ್ ಶಾಲೋ ರೂಟೆಡ್ ಸಿಸ್ಟಮ್ಸ್. ಶಾಲೋ ರೂಟೆಡ್ ಸಿಸ್ಟಮ್ ಅದಕ್ಕೆ ಏನಂದ್ರೆ ನೀರಿನ ಅಪ್ಟೇಕ್ ಕಡಿಮೆ ಆಗ್ತಾ ಹೋಗುತ್ತೆ, ಯಾಕಂದ್ರೆ ಡೀಪ್ ಹೋಗಿರಲ್ಲ, ಮೇಲ್ಗಡೆನೆ ಇರ್ತದೆ. ಅಂತ ಟೈಮ್ ಅಲ್ಲಿ ತೇವಾಂಶ ಹೀರ್ಕೊಳ್ಳೋ ಶಕ್ತಿ ಕೂಡ ಕಡಿಮೆ ಆಗಿರುತ್ತೆ. ಸೊ ರೋಬಸ್ಟ್ಗೆ ನಾವು ಮೇನ್ ಇಂಪಾರ್ಟೆನ್ಸ್ ಕೊಡ್ಬೇಕಾಗತ್ತೆ. ಸೊ ನೋಡೋದಾದ್ರೆ ನಾವು ಆಸ್ಮೋಲೈಟ್ಸ್ ಅಂತ ಕರಿತೀವಿ, ಆಸ್ಮೋಟಿಕ್ ಅಡ್ಜಸ್ಟ್ಮೆಂಟ್ಸ್ ಅಂತ ಕರಿತೀವಿ. ಈಗ ಸ್ಟ್ರೆಸ್ ಟೈಮಲ್ಸ್ ಅಲ್ಲಿ ಪ್ಲಾಂಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈಗ ಫಿನಾಲ್ಸ್, ಗ್ಲೈಸಿನ್ ಬೀಟೇನ್ಸ್, ನೈಟ್ರೋಜನ್, ಫಾಸ್ಫರಸ್ ಇವೇನಂತದ್ದು ಆಸ್ಮೋಲೈಟ್ಸ್, ಆಸ್ಮೋ ಪ್ರೊಟೆಕ್ಟನ್ಸ್ ಅಂತ ಕರಿತೀವಿ. ಇದು ಶಕ್ತಿ ಕಡಿಮೆ ಆಗ್ತಾ ಬಂದಿರತ್ತೆ. ಸೊ ಅದಕ್ಕೋಸ್ಕರ ಅದನ್ನ ಇನ್ಕ್ರೀಸ್ ಮಾಡ್ಬೇಕಂದ್ರೆ ನಾವು ಬಾಹ್ಯವಾಗಿ ಸ್ಪ್ರೇ ಅನ್ನ ತಗೊಳ್ಬೇಕಾಗತ್ತೆ, ಎನ್ ಪಿ ಕೆ ಕಂಟೆಂಟ್ ಇರುವಂತದ್ದು. ಫಾರ್ ಎಕ್ಸಾಂಪಲ್ ನಾವು ಅದಕ್ಕೆ ಡ್ರೌಟ್ ಅಮಿಲಿಯರೇಟಿವ್ ಸ್ಪ್ರೇ ಅಂತ ಕರಿತೀವಿ. ಸೊ ಯೂರಿಯಾ, ಎಸ್ ಎಸ್ ಪಿ, ಎಂ ಒ ಪಿ, ಜಿಂಕ್ ಸಲ್ಫೇಟ್, ಆಮೇಲೆ ಪ್ಲಾನೋಫಿಕ್ಸ್. ಸೊ ಇದನ್ನ 200 ಲೀಟರ್ಸ್ ವಾಟರ್ ಅಲ್ಲಿ ಹಾಕ್ಬಿಟ್ಟು ಪ್ಲಾಂಟ್ಸ್ ನ ಯಾವಾಗ ಟರ್ಜಿಡ್ ಕಂಡೀಷನ್ ಇರುತ್ತೋ, ಅಂದ್ರೆ ನೀರಲ್ಲಿ ಮಾಯ್ಚರ್ ಕಂಟೆಂಟ್ ಇರ್ಬೇಕು ಅದ್ರಲ್ಲಿ ಸ್ವಲ್ಪ, ಆದ್ರೂ ಕೂಡ ಹಂಗಿದ್ರೆ ಮಾತ್ರ ಇದನ್ನ ಹೀರ್ಕೊಳ್ಳೋ ಅಂತ ಶಕ್ತಿ ಇರುತ್ತೆ. ಈಗ ಏನಂತಂದ್ರೆ ನೀವು ಸ್ಟ್ರೆಸ್ ಕಂಡೀಷನ್ ಅಲ್ಲಿ ಪ್ಲಾಂಟ್ಸ್ ಹೋದಾಗ ವಿಲ್ಟಿಂಗ್, ಪರ್ಮನೆಂಟ್ ವಿಲ್ಟಿಂಗ್, ಇನ್ಸಿಪೆಂಟ್ ವಿಲ್ಟಿಂಗ್ ಅಂತ ಕರಿತೀವಿ ನಾವು. ಓಕೆ, ವಿಲ್ಟಿಂಗ್ ಅಂತಂದ್ರೆ ಸ್ವಲ್ಪ ಡ್ರೂಪಿಂಗ್ ನೇಚರ್ ಅಂತ ಬರ್ತದೆ, ಎಲೆ ಬಿದ್ದಿರ್ತವೆ. ಹೌದು, ಡ್ರೂಪಿಂಗ್ ನೇಚರ್, ಎಲೆ ಅಂತ ನೇತಾಡೋ ತರ ಬಂದಿರತ್ತೆ. ಹೌದೌದು. ಇನ್ಸಿಪೆಂಟ್ ವಿಲ್ಟಿಂಗ್ ಅಂದ್ರೆ ಸ್ವಲ್ಪ ತೆಳುವಾಗಿ ಫೋಲ್ಡ್ ಆಗತ್ತೆ, ಇನ್ಸಿಪೆಂಟ್ ವಿಲ್ಟಿಂಗ್. ಇನ್ನೊಂದು ಪರ್ಮನೆಂಟ್ ವಿಲ್ಟಿಂಗ್ ಅಂತಂದ್ರೆ ಅದರಲ್ಲಿ ಪೂರ್ತಿ ಫೋಲ್ಡ್ ಆಗತ್ತೆ. ಇನ್ನೊಂದು ಅದ್ರ ಅಲ್ಟಿಮೇಟ್ ವಿಲ್ಟಿಂಗ್ ಪಾಯಿಂಟ್. ಈಗ ಏನಂತಂದ್ರೆ ಪರ್ಮನೆಂಟ್ ವಿಲ್ಟಿಂಗು ಅಲ್ಟಿಮೇಟ್ ವಿಲ್ಟಿಂಗ್ ನಮಗೆ ಇಂಪಾರ್ಟೆಂಟ್. ಆ ಟೈಮಲ್ಲಿ ಅಲ್ಲಿವರೆಗೂ ಹೋಗ್ಲಿಕ್ಕೆ ನಾವು ಪ್ಲಾಂಟ್ ನ ಬಿಡ್ಲಿಕ್ಕೆ ಹೋಗ್ಬಾರ್ದು. ಸೊ ಇನ್ಸಿಪೆಂಟ್ ವಿಲ್ಟಿಂಗ್ ಸ್ಟೇಜ್ ಅಲ್ಲಿ ಏನಾದ್ರೂ ಇತ್ತ ವಿಲ್ಟಿಂಗ್ ಅಥವಾ ಇನ್ಸಿಪೆಂಟ್ ವಿಲ್ಟಿಂಗ್ ಈ ತರದಂತ ಫೋಲಿಯರ್ ಸ್ಪ್ರೇ, ಯೂರಿಯಾ 1 kg, ಎಸ್ ಎಸ್ ಪಿ 1 kg, ಆಮೇಲೆ ಮ್ಯೂರಿಯೇಟ್ ಆಫ್ ಪೊಟ್ಯಾಶ್ 750 grams, ಆಮೇಲೆ ಜಿಂಕ್ ಸಲ್ಫೇಟ್ 1 kg, ಇದ್ರ ಜೊತೆಗೆ ಗ್ರೋತ್ ಹಾರ್ಮೋನ್ ಅಂತ ಕರಿತೀವಿ ನಾವು ಅಲ್ಪಾನಲ್ಲಿ ಎಸ್ಟಿಕ್ ಎಸಿಡ್ ಅಂತ. ಇವಾಗ ಕಮರ್ಷಿಯಲಿ ಪ್ಲಾನೋಸಿಕ್ಸ್ ಆಗಿ ಬರ್ತಾ ಇದೆ. ಸೊ ಅದನ್ನ 50 ml ಈ 200 liters ವಾಟರ್ಸ್ ಅಲ್ಲಿ ಹಾಕ್ಬಿಟ್ಟು ಯಾವಾಗ ಇನ್ನು ವಿಲ್ಟಿಂಗ್ ಆಗಿರಲ್ಲ ಆ ಟೈಮಲ್ಲಿ ನೀವು ಸ್ಪ್ರೇ ಮಾಡಿದ್ರೆ 45 days ವರೆಗೂ ಮಳೆ ಬರ್ಲಿಲ್ಲ ಅಂತಂದ್ರು ಕೂಡ ಇದು ಪ್ರಿವೆಂಟ್ ಆಗುತ್ತೆ. ಅಂದ್ರೆ ಈಗ ಫ್ಲೋರಲ್ ಅಬ್ನಾರ್ಮಲಿಟೀಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ಅಂತ ಟೈಮಲ್ಲಿ ಕೂಡ ಇದು ಪ್ರಿವೆಂಟ್ ಮಾಡುತ್ತೆ, ಆಗ್ಲಿಕ್ಕೆ ಬಿಡಲ್ಲ ಚಾನ್ಸ್. ಈಗ ಇದು ಮುಖ್ಯವಾಗಿ ಯಾರ್ಯಾರಿಗೆ ಈ ನೀರಿನ ಸೌಲಭ್ಯ ಇಲ್ಲ ಅಂತವ್ರು ಮಾಡಬಹುದು. ಹೌದು ಹೌದು ಸರ್, ನೀರಿನ ಸೌಲಭ್ಯ ಯಾರಿಲ್ಲ ಅಂತವ್ರು ಕೂಡ ಇದನ್ನ ಮಾಡಬಹುದು. ಆಮೇಲೆ ಇವಾಗ ಏನಂದ್ರೆ ಹೂ ಮಳೆ ಆದ್ಮೇಲೆ ಅವ್ರಿಗೆ ಬ್ಯಾಕಿಂಗ್ ಇರಿಗೇಷನ್ ಇರಲ್ಲ. ಹೌದು. ಸೊ ಬ್ಯಾಕಿಂಗ್ ಇರಿಗೇಷನ್ ಇಲ್ದವ್ರು ಕೂಡ ಈ ಸ್ಪ್ರೇನ ತಗೊಳ್ಳೋದ್ರಿಂದ ಫುಡ್ ಸೆಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಪೋಷಕಾಂಶಗಳ ಸಿಂಪರಣೆಯನ್ನ ಅವ್ರು ತೆಗೆದುಕೋಬೇಕಾಗತ್ತೆ. ಹೌದು ಹೌದು ಸರ್. ಅಂದ್ರೆ ಇನ್ನು ಎಲೆಗಳು ಸ್ವಲ್ಪ ನೇರವಾಗಿ ಇರುವಾಗ್ಲೇನೆ ಈ ಒಂದು ತಗೊಂಡ್ರೆ ನಿಮ್ಗೆ ಒಳ್ಳೇದಾಗತ್ತೆ. ಇನ್ನು ವಿಲ್ಟಿಂಗ್ ಆದಾಗ ಬೆಳಿಗ್ಗೆ ಹೊತ್ತು ತಗೊಳ್ಳೋದು ಒಳ್ಳೇದು ಸರ್. ಯಾವ ಪ್ಲಾಂಟೇಶನ್ ಅಲ್ಲಿ ವಿಲ್ಟಿಂಗ್ ಆಗಿರತ್ತಲ್ಲ, ಬೆಳಿಗ್ಗೆ ಮಾಯ್ಚರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅಂತ ಟೈಮಲ್ಲಿ ಯಾವಾಗ ವಿಲ್ಟೆಡ್ ಪ್ಲಾಂಟ್ ಇರ್ತಲ್ಲ ಅಂತ ಟೈಮಲ್ಲಿ ಬೆಳಿಗ್ಗೆ ತಗೊಳ್ಳೋದ್ರಿಂದ ಅದು ಕೂಡ ಹೀರ್ಕೊಳ್ಳೋ ಕೆಪಾಸಿಟಿ ಜಾಸ್ತಿ. ಈಗ ನಮ್ಮ ಹತ್ರ ನೀರನ್ನ ಕೊಡೋದಕ್ಕೆ ಸಾಕಷ್ಟು ನೀರಿನ ಶೇಖರಣೆ ಇದೆ ಅಂದಾಗ ನಾವು ಎಷ್ಟು ದಿನಕ್ಕೊಂದ್ಸರಿ ನೀರನ್ನ ಕೊಡಬಹುದು ಅಂತೀರಿ ಸರ್? ನಿಮ್ಗೆ ಬ್ಲಾಸಮ್ ನೀವು ಕರೆಕ್ಟ್ ಆಗಿ ಕೊಟ್ರೆ ಒಂದು 20 days ಬ್ಯಾಕಿಂಗ್ ಇರಿಗೇಷನ್ ಕೊಡ್ಲೇಬೇಕಾಗತ್ತೆ, ಸಪೋರ್ಟಿವ್ ಇರಿಗೇಷನ್. ಹೌದೌದು, ಕೂಡ ಹೆಲ್ಪ್ ಆಗತ್ತೆ. ಸೊ ಅದಾದ್ಮೇಲೆ ನೀವು ಮಳೆ ಬಂದ್ರೆ ಓಕೆ, ಮಳೆ ಬರ್ಲಿಲ್ಲ ಅಂತಂದ್ರೆ ನಿಯರ್ಲಿ ಒಂದು 25-30 days ಗೆ ಒಂದ್ಸರಿ ಮತ್ತೆ ರಿಪೀಟ್ ಕೊಡ್ಬೇಕಾಗುತ್ತೆ. ಅಂದ್ರೆ ಮಣ್ಣಿನ ಒಂದು ತೇವಾಂಶ ನೋಡ್ಕೊಂಡು ಮಾಡ್ಬೇಕಾಗತ್ತಾ? ಹೌದು ಹೌದು ಮಾಡ್ಬೇಕಾಗತ್ತೆ. ಆಮೇಲೆ ಶೇಡ್ ಕೂಡ ಇಂಪಾರ್ಟೆಂಟ್ ಇಲ್ಲಿ, ನೆರಳು ಕೂಡ ಇಂಪಾರ್ಟೆಂಟ್. ನೆರಳು ಮೇಂಟೈನ್ ಮಾಡಿದ್ರೆ ನಿಮ್ಗೆ ಸರ್ ನಾನು ಇನ್ 30 days ಹೇಳಿದ್ರೆ ಅದು 45 days ವರೆಗೂ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಮತ್ತೆ ಈಗ ತಾವು ಹೇಳಿದ್ರಿ ಈಗ ಅರೇಬಿಕಾದಲ್ಲಿ ಒಂದು ತೇವಾಂಶವನ್ನ ವಿಶೇಷವಾಗಿ ತೇವಾಂಶದ ಕೊರತೆಯನ್ನ ತಡೆದುಕೊಳ್ಳುವಂತ ಶಕ್ತಿ ಜಾಸ್ತಿ ಇರುತ್ತೆ ಅಂತ. ಅರೇಬಿಕಾಕ್ಕೆ ಎಷ್ಟು ದಿನಕ್ಕೆ ಒಂದ್ಸರಿ ನೀರನ್ನ ಕೊಡಬೇಕಾಗತ್ತೆ? ರೋಬಸ್ಟದಲ್ಲಿ ಎಷ್ಟಂತರ ಪಾಲಿಸಬೇಕಾಗತ್ತೆ? ಸರ್ ಅರೇಬಿಕಾ ಆದ್ರೆ ನಿಮ್ಗೆ ನಾನು ಇನ್ 30 days ಹೇಳಿದ್ನ, ಇದು ರೋಬಸ್ಟದಲ್ಲಿ ಶೇಡ್ ನಾನು ಇಂಪಾರ್ಟೆಂಟ್ ಇಲ್ಲಿ. ನಾನು ಹೇಳಿದ್ದು 52-60% ನೀವು ಶೇಡ್ ಮೇಂಟೈನ್ ಮಾಡಿದ್ರೆ ನೀವು ಒಂದ್ ಇರಿಗೇಷನ್ ಕೊಟ್ಟು ನಿಯರ್ಲಿ 40-50 days ಅಥವಾ 2 months ವರೆಗೂ ನಿಮ್ಗೆ ಇರಿಗೇಷನ್ ಮಾಡ್ಲಿಲ್ಲ ಅಂತಂದ್ರು ಪರವಾಗಿಲ್ಲ, ಶೇಡ್ ಒಂದು ಇಂಪಾರ್ಟೆಂಟ್. ರೋಬಸ್ಟಾ ಬೆಳೆನಲ್ಲಿ ನೆರಳಿನ ಪ್ರಾಮುಖ್ಯತೆ ಹೆಚ್ಚಿದೆ ಅಂತ್ರಿ? ನೆರಳಿನ ಪ್ರಾಮುಖ್ಯತೆ ಹೆಚ್ಚಿದೆ. ನಾವು ಇಲ್ಲಿ ಒಂದು ಸಂಶೋಧನೆ ಕೂಡ ಮಾಡಿದೀವಿ ಓಪನ್ ಕಲ್ಟಿವೇಶನ್ ಅಲ್ಲಿ, ಅದ್ರದ್ದು ಇಂಪ್ಯಾಕ್ಟ್ ಏನು, ಆಮೇಲೆ ಶೇಡೆಡ್ ಏರಿಯಾದಲ್ಲಿ ಅದ್ರದ್ದು ಇಂಪ್ಯಾಕ್ಟ್ ಏನು ಅಂತ ರೋಬಸ್ಟ್ ಮೇಲೆ. ಇದ್ರಲ್ಲಿ ಏನ್ ತಿಳಿದ್ ಬಂತಂದ್ರೆ, ಇವಾಗ ಓಪನ್ ಕಲ್ಟಿವೇಶನ್ ಅಲ್ಲಿ ನಾವು ಏನಂತ ರಿಲೇಟಿವ್ ವಾಟರ್ ಕಂಟೆಂಟ್ ಅಂತ ಹೇಳ್ತೀವಿ, ಎಲೆಗಳಲ್ಲಿ ಇರುವಂತ ನೀರನ್ನ ಚೆಕ್ ಮಾಡ್ಕೊಂಡಿದೀವಿ, ಎರಡು ಓಪನ್ ಆಮೇಲೆ ಶೇಡೆಡ್ ಅಲ್ಲಿ. ಸೊ ಓಪನ್ ಅಲ್ಲಿ ಇರೋದು 48% ನೀರ್ ಸಿಕ್ಕಿದೆ ಅದ್ರಲ್ಲಿ, ಅಂದ್ರೆ ತೇವಾಂಶ ಅಂತ ಹೇಳ್ತೀವಿ. ಸೊ ಲೀವ್ಸ್ ಅಲ್ಲಿ ಇರುವಂತ ನೀರು 48% ಸಿಕ್ಕಿದೆ, ಬೇರೆ ಶೇಡೆಡ್ ಅಲ್ಲಿ ನೋಡೋದಾದ್ರೆ 85% ನೀರು. ಇದೇ ಇಂಪಾರ್ಟೆನ್ಸ್ ಅಂದ್ರೆ ಅಷ್ಟರ ಮಟ್ಟಿಗೆ ನೀರಿನ ಸಂರಕ್ಷಣೆ ಆಗುತ್ತೆ. ಹೌದು ಹೌದು ಹೌದು, ಶೇಡ್ ಇಂಪಾರ್ಟೆಂಟ್ ಸರ್. ಇಲ್ಲಿ ನೀವು ಯಾವಾಗ ಓಪನ್ ಕಲ್ಟಿವೇಶನ್ ಮಾಡ್ತಿರೋ ಅವಾಗ ನೀರಿನ ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಹೋಗುತ್ತೆ. ಅರೇಬಿಕಾ ನಾವು 52-60% ನಾನು ಏನ್ ಹೇಳಿದೆ ಅದು ಬೇಕೇ ಬೇಕು ಮೇಂಟೈನ್ ಮಾಡಲೇಬೇಕು. ರೋಬಸ್ಟದಲ್ಲಿ ಆದ್ರೆ ಡಿಪೆಂಡ್ಸ್, ನಿಮ್ಗೆ ಇರಿಗೇಟೆಡ್ ಆದ್ರೆ 32-40% ಬಿಟ್ಟಾಗತ್ತೆ, ನಾನ್ ಇರಿಗೇಟೆಡ್ ಆದ್ರೆ 42-50% ಅಷ್ಟು ಇರ್ಬೇಕಾಗತ್ತೆ. ಅಷ್ಟು ಇರ್ಲೇಬೇಕು, ಅಷ್ಟು ಮೇಂಟೈನ್ ಮಾಡ್ಲೇಬೇಕು. ಅದು ಆಪ್ಟಿಮಮ್ ಶೇಡ್ ಅಂತ ಹೇಳ್ತೀವಿ. ಆಪ್ಟಿಮಮ್ ಶೇಡ್ ಮಾಡೋದ್ರಿಂದ ನಿಮ್ಗೆ ಈ ಟೈಮ್ ಅಲ್ಲಿ ಎಕ್ಸ್ಟ್ರೀಮ್ ಟೆಂಪರೇಚರ್ ಹೋದ್ರೂ ಕೂಡ ಟೆಂಪರೇಚರ್ ಶೇಡೆಡ್ ಏರಿಯಾದಲ್ಲಿ ಕಡಿಮೆನೆ ಆಗುತ್ತೆ. ಇನ್ನೊಂದು ಸಂಶೋಧನೆ ಪ್ರಕಾರ ನಮ್ಗೆ ತಿಳಿದು ಬಂದಿರೋದೇನಂದ್ರೆ, ನಾವು ಇಲ್ಲಿ ವೆದರ್ ಸ್ಟೇಷನ್ ಹಾಕಿದೀವಿ ನಮ್ಮ ಕೇಂದ್ರೀಯ ಕಾಂಗ್ರೆಸ್ ಸಂಶೋಧನೆಯಲ್ಲಿ, ಏನಂದ್ರೆ ಓಪನ್ ಕಲ್ಟಿವೇಶನ್ ಅಲ್ಲಿ ನಾವು ವೆದರ್ ಸ್ಟೇಷನ್ ಹಾಕಿದೀವಿ, ಹಾಗೆ ಶೇಡೆಡ್ ಕಲ್ಟಿವೇಶನ್ ಅಲ್ಲಿನು ಕೂಡ ನಾವು ವೆದರ್ ಸ್ಟೇಷನ್ ಹಾಕಿ ಟೆಂಪರೇಚರ್ ವೇರಿಯೇಷನ್ ಅನ್ನ ನೋಡಿದೀವಿ. ಓಪನ್ ಕಲ್ಟಿವೇಶನ್ ಅಲ್ಲಿ ಎಷ್ಟು ಇದೆ ಅಂತಂದ್ರೆ 35°C ಇದೆ. ನೀವು ಶೇಡೆಡ್ ಅಲ್ಲಿ ನೋಡಿದ್ರೆ ನಿಮ್ಗೆ 32°C ಇದೆ. ಎಷ್ಟು ರೆಡ್ಯೂಸ್ ಆಗ್ತದೆ? 3°C ನಿಮ್ಗೆ ರೆಡ್ಯೂಸ್ ಆಗ್ತಾ ಬರ್ತದೆ. ಸೊ ಅದಕ್ಕೋಸ್ಕರ ಶೇಡ್ ಇಂಪಾರ್ಟೆಂಟ್ ನಮ್ಗೆ. ಈ ಎಳೆ ಕಾಫಿ ಗಿಡಗಳಿರ್ತಾವಲ್ಲ ಹೊಸ ತೋಟಗಳನ್ನ ಮಾಡ್ಕೊಳ್ಳುವಾಗ, ಹೌದು ಸರ್, ಮತ್ತೆ ಎಲ್ಲೆಲ್ಲಿ ಈ ಗಿಡಗಳು ರೋಗದಿಂದ ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ಮುರಿದೋಗಿರುತ್ತಲ್ಲ ಅಲ್ಲೆಲ್ಲ ನಾವು ಹೊಸ ಗಿಡಗಳು ಹಾಕೊಂಡಿರ್ತೀವಿ. ಈ ಎಳೆ ಕಾಫಿ ಗಿಡಗಳನ್ನ ನಾವು ಬೇಸಿಗೆನಲ್ಲಿ ಹೇಗೆ ಕಾಪಾಡ್ಕೋಬೇಕು ಅಂತೀರಿ? ಒಂದು ಸರ್, ನೀವು ಎಳೆ ಗಿಡಗಳನ್ನ ಹಾಕೋದಾದ್ರೆ ಪ್ಲಾನಿಂಗ್ ಮಾಡ್ಕೋಬೇಕು. ಒಂದು ಶೇಡ್ ಮೇಂಟೈನ್, ಶೇಡ್ ಅನ್ನ ನೀವು ಜೂನ್ ಅಲ್ಲಿ ನೀವು ಯಾವ್ದಾದ್ರು ಡಡಪ್ಸ್ ಅಥವಾ ನೀವು ಕ್ಯಾಸ್ಟರ್ ಅನ್ನ ಹಾಕೋದ್ರಿಂದ ಈ ಟೈಮ್ ಅಲ್ಲಿ ಚೆನ್ನಾಗಿ ಫ್ಲಶ್ ಬರುತ್ತೆ, ಪ್ರೊಟೆಕ್ಟ್ ಆಗುತ್ತೆ ಪ್ಲಾಂಟ್. ಆಮೇಲೆ ಸೆಕೆಂಡ್ ಥಿಂಗ್ ಅಂದ್ರೆ ಹಟ್ಟಿಂಗ್ ಮಾಡ್ಕೊಳ್ಬೇಕು. ಹಟ್ಟಿಂಗ್ ಕೂಡ ಎಲ್ಲೆಲ್ಲಿ ಎಕ್ಸ್ಪೋಸ್ಡ್ ಪ್ಯಾಚಸ್ ಇರ್ತದಲ್ಲ ಅಂತ ಟೈಮ್ ಅಲ್ಲಿ ಹಟ್ಟಿಂಗ್ ಮಾಡೋದ್ರಿಂದ ಈಗ ಟೆಂಪರೇಚರ್ ಕೂಡ ಇಂಪ್ಯಾಕ್ಟ್ ಆಗಲ್ಲ ಲೀವ್ಸ್ ಮೇಲೆ, ಇಲ್ಲ ಅಂತಂದ್ರೆ ಎಲ್ಲೋಯಿಂಗ್ ಆಗಿ ಡಿಫೋಲಿಯೇಷನ್ ಕೂಡ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದ್ರೆ ಒಂದು ಆಶ್ರಯ ಮಾಡ್ಬೇಕಾಗತ್ತಾ ಅದಕ್ಕೆ? ಹೌದು, ಹಟ್ಟಿಂಗ್ ಕೂಡ ನೀವು ಮನೆಯಲ್ಲಿ ಇರ್ತೀವೋ ಬೇಸಿಗೆ ಟೈಮ್ ಅಲ್ಲಿ ಅವನ್ನು ಕೂಡ ಪ್ರೊಟೆಕ್ಟ್ ಮಾಡ್ಲೇಬೇಕಾಗತ್ತೆ. ಮಲ್ಚಿಂಗ್ ತರಗ್ ಏನ್ ಇರ್ತದಲ್ಲ ವೇಸ್ಟ್ ತರಗ್ ಕೂಡ ಬೇರುಗಳ ಸುತ್ತ ಹಾಕೋದ್ರಿಂದ ಮಾಯ್ಚರ್ ರಿಟೆನ್ಷನ್ ಮಾಡ್ಕೋಬಹುದು, ಆಮೇಲೆ ಪ್ಲಾಂಟ್ಸ್ ಕೂಡ ಪ್ರೊಟೆಕ್ಟ್ ಮಾಡ್ಕೋಬಹುದು. ಡ್ರಿಪ್ ಇರಿಗೇಷನ್ ಪ್ಲೇಸ್ ಇಂಪಾರ್ಟೆಂಟ್ ಇಲ್ಲಿ. ಯಾರ್ಯಾರು ಚಾನ್ಸಸ್ ಇದನ್ನೋ ಡ್ರಿಪ್ ಕೂಡ ಹಾಕೋದ್ರಿಂದ ಪ್ಲಾಂಟ್ಸ್ ಕೂಡ ಚೆನ್ನಾಗಿ ಬರ್ತದೆ. ನೆಕ್ಸ್ಟ್ ಇಲ್ದವ್ರು ಕೂಡ ಸಬ್ಸಾಯಿಲ್ ಇಂಜೆಕ್ಟರ್ ಥ್ರೂ 2 liters ಪರ್ ಪ್ಲಾಂಟ್ ಅಂತ ಹೇಳ್ತೀವಿ. ಎವ್ರಿ 15 days ಇಂಟರ್ವಲ್ ಅಲ್ಲಿ ಸಬ್ಸಾಯಿಲ್ ಇಂಜೆಕ್ಟರ್ ಥ್ರೂ ವಾಟರ್ ಹಾಕೋದ್ರಿಂದ ಕೂಡ ಪ್ಲಾಂಟ್ ಪ್ರೊಟೆಕ್ಟ್ ಮಾಡ್ಕೋಬಹುದು. ಅಂದ್ರೆ ಈ ಬೇರಿನ ವಲಯಕ್ಕೆ ನೀರ್ ಕೊಡ್ಬೇಕಾಗತ್ತೆ? ಹೌದು ಸರ್, ಹೌದು. ಅಂದ್ರೆ ಈಗ 4 plants ಇದ್ರೆ 4 plants ಕೂಡ ಒಂದು 2-3 centimeter ಬಿಟ್ಬಿಟ್ಟು ಸ್ವಲ್ಪ ನೀರ್ ಕೊಡ್ಬೇಕಾಗತ್ತೆ. ಸೊ ನೀರ್ ಕೊಡೋದ್ರಿಂದ ಕೂಡ ಪ್ಲಾಂಟ್ ನ ಪ್ರೊಟೆಕ್ಟ್ ಮಾಡ್ಕೋಬಹುದು. ಸೊ ಇನ್ನೊಂದಂದ್ರೆ ಈಗ ಸ್ಪ್ರೇ ಲೈಮ್ ಅಂತ ಸಿಗ್ತಾ ಇದೆ. ಹೌದು. ಸೊ ಅದನ್ನ 10% ಸ್ಪ್ರೇ ಲೈಮ್, ಆಮೇಲೆ 0.5% ಸ್ಟಾರ್ಚ್ ನ ಹಾಕಿ ಎಲೆಗಳ ಮೇಲ್ಗಡೆ ಸಿಂಪರಣೆ ಮಾಡೋದ್ರಿಂದ ಕೂಡ ರಿಫ್ಲೆಕ್ಟೆಂಟ್ ಏನಂದ್ರೆ ಹೈ ಟೆಂಪರೇಚರ್ ಏನ್ ಬರ್ತಾ ಇರ್ತದೆ ರೇಡಿಯೇಷನ್ಸ್, ಅದನ್ನ ಕೂಡ ರೆಡ್ಯೂಸ್ ಮಾಡ್ಕೊಂಡು ಸ್ಕಾಚಿಂಗ್ ಇಂದ ಪ್ರೊಟೆಕ್ಟ್ ಮಾಡ್ಕೋಬಹುದು. ಅಂದ್ರೆ ಅದು ಒಂದ್ ರೀತಿ ಪ್ರತಿಫಲಕವಾಗಿ ಕೆಲಸ ಮಾಡುತ್ತೆ. ಏನು ಬಿಸಿಲನ್ನ ಮತ್ತೆ ವಾಪಸ್ಸು ಅದನ್ನ ಪ್ರತಿಫಲಿಸುತ್ತೆ. ಇದರಿಂದ ಗಿಡಗಳು ಸ್ವಲ್ಪ ತಂಪಾಗಿ ಉಳಿಯೋದಕ್ಕೆ ಅನುಕೂಲ ಆಗ್ಬಹುದು ಅಂತೀರಿ. ಅದನ್ನು ಕೂಡ ಬಳಸ್ಕೋಬಹುದು. ಹೌದು, ವಿಶೇಷವಾಗಿ ಎಳೆ ಗಿಡಗಳಲ್ಲಿ 10% ಸ್ಪ್ರೇ ಲೈಮ್, 0.5% ಸ್ಟಾರ್ಚ್ ಅಂತ ಹೇಳ್ತೀವಿ, ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದು. ಮೇಲ್ಗಡೆನೆ ಸ್ಪ್ರೇ ಮಾಡ್ಬೇಕು ಎಲೆಗಳ ಮೇಲೆ. ಈ ಕ್ರಮಗಳನ್ನು ಅನುಸರಿಸಬೇಕು. ಮತ್ತೆ ಬುಡಕ್ಕೆ ತರಗೆಲೆಗಳನ್ನು ಹಾಕೋದನ್ನ ನಾವು ದೊಡ್ಡ ಗಿಡಗಳಲ್ಲೂ ಕೂಡ ಮಾಡಬಹುದು. ಹೌದು, ದೊಡ್ಡ ಗಿಡ ಕೂಡ ಅದರಲ್ಲಿ ತರಗ ಹಾಕೋದು, ತರಗ ತೆಗೆದು ಎರಡು ತರಗ ಯಾವಾಗ ಸಿಗಿತೀರ ಅಂದ್ರೆ ಮಳೆ ಮಾನ್ಸೂನ್ ಟೈಮ್ ಅಲ್ಲಿ ಶವರ್ಸ್ ಬರ್ತಾ ಇದೆ. ಹೌದೌದು, ಆ ಟೈಮಲ್ಲಿ ತೆಗೆದ್ಬಿಟ್ಟು 4 ಗಿಡಗಳ ಮಧ್ಯೆ ಹಾಕ್ಬೇಕು. ಅದೇನು ಉಳಿದಿರತ್ತಲ್ಲ ಈ ಟೈಮ್ ಅಲ್ಲಿ ಕೂಡ 4 ಗಿಡಗಳ ಮಧ್ಯೆ ಅವನ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡೋದ್ರಿಂದ ಮಾಯ್ಚರ್ ರಿಟೆನ್ಷನ್ ಮಾಡ್ಕೋ. ಅಂದ್ರೆ ಬೇಸಿಗೆ ಕಾಲದಲ್ಲಿ ತೇವಾಂಶದ ಸಂರಕ್ಷಣೆ ಮಾಡ್ಕೋಬೇಕು. ಹೌದು, ಮಳೆಗಾಲದಲ್ಲಿ ಹೆಚ್ಚಾದ ತೇವಾಂಶ ಕಡಿಮೆ ಮಾಡೋದಕ್ಕೆ ನಾವು ವ್ಯವಸ್ಥೆ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಹೌದು, ಮತ್ತೆ ಈಗಾಗಲೇ ಬೇಸಿಗೆನಲ್ಲಿ ನೆರಳಿನ ಮಹತ್ವ ಬಹಳ ಇದೆ ಅಂತ ತಾವು ಹೇಳಿದ್ರಿ. ಹೌದು ಸರ್, ನೆರಳನ್ನ ಕಾಪಾಡ್ಕೊಳ್ಳೋದ್ರಿಂದ ಸಾಕಷ್ಟು ತೇವಾಂಶ ಗಿಡಗಳ ಶರೀರದಲ್ಲೇ ಉಳಿಯುತ್ತೆ ಅಂತ ಅಂದು. ಹೌದು, ಇನ್ನು ಮರ ಕಪಾತು ಅನ್ನೋದು ಬಹಳ ಮುಖ್ಯವಾದಂತ ಕ್ರಮ. ಹೌದು, ಅದನ್ನ ಸಾಧಾರಣವಾಗಿ ಯಾವಾಗ ಮಾಡ್ಕೋಬೇಕಾಗತ್ತೆ ನಮ್ಮ ರೈತ ಬಾಂಧವರು? ಸರ್, ಮರ ಕಪಾತನ ಇವಾಗ ಸ್ವಲ್ಪ ದಿವಸದವರೆಗೂ ಮುಂದೂಡೋದು ಒಳ್ಳೇದು. ಯಾಕೆಂದ್ರೆ ಟೆಂಪರೇಚರ್ ರೈಸ್ ಆಗ್ತಾ ಇದೆ, ಕಾಫಿ ತೋಟಗಳನ್ನ ಕಾಪಾಡ್ಕೊಳ್ಬೇಕು ಈ ಹೈ ಟೆಂಪರೇಚರ್ ಇಂದ. ನೀವು ಇವಾಗ ಮಾಡಿದ್ರೆ ಅದು ಇಂಪ್ಯಾಕ್ಟ್ ಕೂಡ ತೋರಿಸುತ್ತೆ ನಿಮಗೆ ಕಾಫಿ ಪ್ಲಾಂಟ್ಸ್ ಕೂಡ ಮೇಲೆ. ಸೊ ಅದಕ್ಕೋಸ್ಕರ ಅದನ್ನ ಮುಂದೂಡ್ಬಿಟ್ಟು 100-125 mm ಅಂತ ಹೇಳ್ತೀವಿ, 4-5 inches ರೈನ್ ಅಂತೇವಲ್ಲ, ಆ ಟೈಮಲ್ಲಿ ತೆಗೆದುಕೊಳ್ಳೋದು ಬಹಳ ಉತ್ತಮ. ಅರೇಬಿಕಾದಲ್ಲಿ ಕೂಡ ಅದೇ ತರ ಫ್ಲೈಟ್ ಪೀರಿಯಡ್, ನಾವು ವೈಸ್ ಎಂಬರು ಬಿಳಿ ಕಾಂಡ ಕೊರತದ ಫ್ಲೈಟ್ ಪೀರಿಯಡ್ ಅಂತ ಕರಿತೀವಿ, ಏಪ್ರಿಲ್ ಅಲ್ಲಿ ಬರತ್ತೆ. ಹೌದೌದು, ಸೊ ನೀವು ಇವಾಗ ತಗೊಂಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ಅವಾಗ ಜಾಸ್ತಿ ಆಗ್ಬಿಡ್ತದೆ. ಸೊ ಅದಕ್ಕೋಸ್ಕರ ಅವಾಯ್ಡ್ ಮಾಡ್ಬೇಕಂದ್ರೆ ನಾವು ಮೇ ಅಥವಾ ಜೂನ್ ಅಲ್ಲಿ ಅರೇಬಿಕಾದಲ್ಲಿ ತಗೊಳ್ಳೋದು ಬಹಳ ಉತ್ತಮ. ಇವಾಗ ಏನಾದ್ರೂ ನಮ್ಮಲ್ಲಿ ಇರಿಗೇಷನ್ ಇದ್ರೆ ಇಮಿಡಿಯೇಟ್ ಆಗಿ ತೆಗೆದುಕೊಳ್ಳಿ, ಇಲ್ಲಾಂತಂದ್ರೆ ಅಂದೂಡೋದು ಬಹಳ. ಅಂದ್ರೆ ಈ ಮಳೆ ಆಶ್ರಯದಲ್ಲಿ ಕೃಷಿ ಮಾಡೋಂಥವ್ರು ಮೇ ಕೊನೆಗೆ ಅಥವಾ ಜೂನ್ ಮೊದಲನೇ ವಾರದಲ್ಲಿ ತಗೋಬಹುದು ಅಂತೀರಿ. ರೋಬಸ್ಟ್ ಕಾಫಿನಲ್ಲೂ ಅದೇ ರೀತಿ ಮಾಡ್ಬೇಕಾಗತ್ತಾ? ಹೌದು ಹೌದು ಸರ್, ಅದೇ ತರನೇ ಆಗಿ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಮ್ಗೆ ಟೆಂಪರೇಚರ್ ಇವಾಗ ನೋಡಿದ್ರೆ ಮಾರ್ಚ್ ಅಲ್ಲಿ 35°C ಹೋಗ್ತಾ ಇದೆ. ಹೌದೌದು, ಸೊ ಇನ್ನು ಏಪ್ರಿಲ್ ಮೇ ನಮ್ಗೆ ಗೊತ್ತಿಲ್ಲ ಸರ್, ಇನ್ನು 36 ಹೋಗುತ್ತೆ, 38 ಹೋಗುತ್ತೆ, ಇನ್ ಸಮ್ ಪ್ಲಾಂಟೇಶನ್ ಅಲ್ಲಿ 40 ಹೋಗ್ಯಾರ. ಸೊ ಇವ್ನು ಪ್ರೊಟೆಕ್ಟ್ ಮಾಡ್ಕೋಬೇಕಂದ್ರೆ ಶೇಡನ್ನ ಕಪಾತ್ ಮಾಡೋದನ್ನ ಮುಂದೂಡೋದು ಬಹಳ ಉತ್ತಮ. ಮತ್ತೆ ಇನ್ನೊಂದು ಏನಂದ್ರೆ ಕೊಯ್ಲಾದ್ಮೇಲೆ ಗಿಡ ಕಪಾತು ಅಂತ ಕೂಡ ಮಾಡ್ತಾರೆ. ಹೌದು, ಅದನ್ನ ಯಾವಾಗ ಮಾಡ್ಕೊಂಡ್ರೆ ಒಳ್ಳೇದು ಅಂತೀರಿ? ಕೊಯ್ಲಾದ್ಮೇಲೆ ಗಿಡ ಕಪಾತು ಅದೇ ಸರ್, ಇಮಿಡಿಯೇಟ್ಲಿ ನಿಮ್ಗೆ 30 days ವರೆಗೂ ಸ್ವಲ್ಪ ಪ್ಲಾಂಟ್ಸ್ ಅಲ್ಲಿ ಕಾರ್ಬೋಹೈಡ್ರೇಟ್ ಅನ್ನ ರಿಸರ್ವ್ ಆಗ್ಲಿಕ್ಕೆ ಬಿಡಬೇಕಾಗತ್ತೆ, ಇಮಿಡಿಯೇಟ್ಲಿ ತಗೊಳಕ್ಕೆ ಹೋಗ್ಬಾರ್ದು. ಸೊ 30 days ಆದ್ಮೇಲೆ ಬೇಕಾದ್ರೆ ತಗೋಬಹುದು. ಮತ್ತೆ ಮಣ್ಣಲ್ಲಿ ಸಾಕಷ್ಟು ತೇವಾಂಶ ಇರಬೇಕು ಅಂತಾನು ಕೂಡ ತಾವು ತಜ್ಞರು ಹೇಳ್ತಾ ಇರ್ತೀರಾ? ಹೌದು ಹೌದು ಹೌದು ಸರ್, ಇದ್ರೆ ಏನಾಗತ್ತೆ ಅಂದ್ರೆ ಕಟ್ ಮಾಡಿದ್ರೆ ಅದಕ್ಕೆ ಡ್ಯಾಮೇಜ್ ಆಗಲ್ಲ, ಮತ್ತೆ ಮಾಯ್ಚರ್ ಇದ್ರೆ ಕೂಡ ರಿಜುವಿನೇಟ್ ಆಗತ್ತೆ. ಇದ್ರ ಉದ್ದೇಶದ ಸಲುವಾಗಿ ಮಾಯ್ಚರ್ ಇರಬೇಕು ಅಂತ ನಾವು ಹೇಳಿ, ಡ್ರೈ ಸೀಸನ್ ಅಲ್ಲಿ ಯಾವ್ದು ಕೂಡ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತ. ಅಂದ್ರೆ ಈ ಸಂದರ್ಭದಲ್ಲಿ ರಸ ಹೀರೋ ಕೀಟಗಳ ಹಾವಳಿ ಏನಾದ್ರೂ ಆಗ್ಬಹುದಾ ಸರ್? ಈ ಟೈಮ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬಹುದು, ಅದನ್ನ ಪ್ರಿವೆನ್ಷನ್ ಆಗಿ ತಾವು ಏನಾದ್ರೂ ನೀಮ್ ಆಯಿಲ್ ಆತರ ಇದ್ರೆ ಸ್ಪ್ರೇ ಮಾಡ್ಕೋಬಹುದು, ಬಟ್ ಕಡಿಮೆ ಸರ್, ಜಾಸ್ತಿ ಏನು ಇಂಟೆನ್ಸಿಟಿ ಬರಲ್ಲ. ಅದೇ ಕೆಲವೊಂದು ಕಡೆಗಳಲ್ಲಿ ಈ ಬಿಳಿ ಹಿಟ್ಟಿನ ತಿಗಣೆ ಅಂತಾರೆ. ಹೌದು ಹೌದು, ಅದು ರಸ ಹೀರೋ ಕೀಟ ಬರೋ ಸಾಧ್ಯತೆ ಇರುತ್ತೆ ಅಂತಾರೆ. ಹೌದು ಹೌದು, ಅಂತ ಟೈಮ್ ಅಲ್ಲಿ ಒಂದ್ ಮಳೆ ಬಂದ್ರೆ ಕಂಟ್ರೋಲ್ ಆಗತ್ತೆ, ಇಲ್ಲ ಅಂತಂದ್ರೆ ನೀಮ್ ಆಯಿಲ್ ಅಂತ ಸಿಗತ್ತಲ್ಲ, ನೀಮ್ ಆಯಿಲ್ ಕೂಡ ಸ್ಪ್ರೇ ಮಾಡ್ಕೊಂಡು ಕಂಟ್ರೋಲ್ ಮಾಡ್ತಾರೆ. ಒಟ್ಟಾರೆ ಈ ಸಂದರ್ಭದಲ್ಲಿ ಏನ್ ಹೇಳೋದಕ್ಕೆ ಬಯಸ್ತೀರಾ ಡಾಕ್ಟರ್ ಸೋಮಶೇಖರ್ ಗೌಡ ಪಾಟೀಲ್ ಅವರು? ಸರ್, ಒಂದು ಅಂತಂದ್ರೆ ಶೇಡ್ ಇಂಪಾರ್ಟೆಂಟ್ ನಮ್ಗೆ, ನೆರಳು, ನೆರಳು ಬಹಳ ಮುಖ್ಯ ನಮ್ಗೆ ಈ ಟೈಮ್ ಅಲ್ಲಿ. ನೆರಳನ್ನ ಮೇಂಟೈನ್ ಮಾಡೋದ್ರಿಂದ ಆಲ್ಮೋಸ್ಟ್ ನಿಮ್ದು ಎಲ್ಲಾನು ಫೈನಲ್ ಲೀಡ್ ವರ್ಗೂ ಚೆನ್ನಾಗಿ ಬರುತ್ತೆ. ಸೊ ನೀವು ನೆರಳನ್ನ ಮೇಂಟೈನ್ ಮಾಡ್ಲಿಲ್ಲ ಅಂತಂದ್ರೆ ನಾವು ಫ್ಲೋರ್ ಲ್ಯಾಬ್ ನೋಡಿದ್ವಿ, ಡೆಫಿನೆಟ್ಲಿ ಕೂಡ ನಾವು ನೋಡ್ತೀವಿ. ಈ ವರ್ಷ ನಮ್ಗೆ ನಿಯರ್ಲಿ 35°C ಅಂತ ಇಟ್ಕೊಂಡಿದೀವಿ, ನೆಕ್ಸ್ಟ್ ಇಯರ್ ನಿಮ್ಗೆ 36 ಹೋಗುತ್ತೆ, 37°C ಹೋಗುತ್ತೆ. ಸೊ ನೀವು ಸ್ಟೇಟ್ ನಲ್ಲಿ ಕಾಫಿ ತೋಟಗಳನ್ನ ಬೆಳಿಬಹುದು ಅಂತ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಅಂತಂದ್ರೆ ಈಗ ಡ್ರೌಟ್ ಅಮ್ಯುಲರಿಟಿ ಸ್ಪ್ರೇಸ್ ಅಂತ ನಾನು ಹೇಳಿದ್ನಲ್ಲ, ಸೇರ್ಕೊಳ್ಳೋದು ಒಳ್ಳೇದು. ಮತ್ತೆ ಈ ಕೆಲವು ಸಂದರ್ಭದಲ್ಲಿ ಈಗ ಮಣ್ಣಿಗೆ ಸುಣ್ಣವನ್ನು ಕೂಡ ಬೆರೆಸ್ತಾ ಇರ್ತಾರೆ ಕೆಲವರು. ಹೌದು ಹೌದು, ಅಂದ್ರೆ ತೇವಾಂಶ ನೋಡ್ಕೊಂಡೇ ಅದನ್ನ ಮಾಡ್ಕೋಬೇಕಾಗತ್ತೆ. ಹೌದು ಸರ್, ಇರಿಗೇಷನ್ ಇದ್ರೆ ಮೊದ್ಲು ಸುಣ್ಣವನ್ನು ಹಾಕ್ಬಿಟ್ಟು ಇರಿಗೇಷನ್ ಕೊಡ್ಬಹುದು, ಇಲ್ಲ ಅಂತಂದ್ರೆ ಇರಿಗೇಷನ್ ಕೊಟ್ಬಿಟ್ಟು ಸೊ ನಾನು ಕೂಡ ಹಾಕೋಬಹುದು. ಒಂದ್ ವೇಳೆ ಮಣ್ಣಲ್ಲಿ ತೇವಾಂಶ ಇದ್ರೆ ನಾವು ಪೋಷಕಾಂಶವನ್ನು ಏನಾದ್ರೂ ಈ ಸಂದರ್ಭದಲ್ಲಿ ಕೊಡಬಹುದಾ ಸರ್? ಪೋಷಕಾಂಶಗಳ ಮಹತ್ವ ಅಂತಂದ್ರೆ ನಿಮ್ಗೆ ಇರಿಗೇಷನ್ ಕೊಟ್ಮೇಲೆ ನೀವು ಮಾಡೋದು ಒಳ್ಳೇದು. ಇರಿಗೇಷನ್ ಕೊಟ್ಮೇಲೆ ಸ್ವಲ್ಪ ಪ್ಲಾಂಟ್ಸ್ ಎಲ್ಲ ಹೆಲ್ದಿ ಆಗಿ ಕಾಣಿಸುತ್ತೆ, ಆ ಟೈಮಲ್ಲಿ ಪ್ಲಾಂಟ್ಸ್ ಕೂಡ ಈಸಿಲಿ ಅದನ್ನ ತಗೊಳ್ಳಿಕ್ಕೆ ಇದು ಮಾಡ್ರೆ ಅಂದ್ರೆ ಹೂಗಳೆಲ್ಲ ಬಂದು ಪರಾಗಸ್ಪರ್ಶ ಆದ್ಮೇಲೆ ಕೊಡಬಹುದು ಅಂತೀರಾ? ಹೌದು ಸರ್, ಹೌದು. ಆ ಸಂದರ್ಭದಲ್ಲಿ ಸ್ವಲ್ಪ ಕಾಯಿಗಳು ಬಲಿಯೋದಕ್ಕೆ ಇದು ಸಹಕಾರಿ ಆಗ್ಬಹುದು, ಸಹಕಾರಿ ಆಗುತ್ತೆ. ಮುಖ್ಯವಾಗಿ ಮಣ್ಣಲ್ಲಿ ತೇವಾಂಶ ಇರೋದನ್ನ ನೋಡ್ಕೊಂಡೇ ಕೊಡ್ಬೇಕಾಗತ್ತೆ. ಇದು ಕೊಡ್ಬೇಕಾಗತ್ತೆ ಸರ್, ಇಂಪಾರ್ಟೆಂಟ್. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಬೇಸಿಗೆ ಕಾಲದಲ್ಲಿ ಕಾಫಿ ತೋಟಗಳ ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಸೋಮಶೇಖರ್ ಗೌಡ ಪಾಟೀಲ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9164428107. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9164428107. ತುಂಬಾ ಸಂತೋಷ ಡಾಕ್ಟರ್ ಸೋಮಶೇಖರ್ ಗೌಡ ಪಾಟೀಲ್ ಅವರೇ, ತಾವು ಇದುವರೆಗೂ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬೇಸಿಗೆ ಕಾಲದಲ್ಲಿ ಅದರಲ್ಲೂ ತೇವಾಂಶ ಕಡಿಮೆ ಇರುವಂಥ ಪರಿಸ್ಥಿತಿಯಲ್ಲಿ ಕಾಫಿ ತೋಟಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ, ಧನ್ಯವಾದ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ದಾಳಿಂಬ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿಯನ್ನ ಕೇಳಬಹುದು. ಇದಕ್ಕಾಗಿ ರೈತ ಬಾಂಧವರು ಸಂಪರ್ಕಿಸಲು ಸಂಖ್ಯೆ 08272225558. ರೈತಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ, ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಿಧನ ಸುದ್ದಿ: ಮೂಲತ್ ಹೊದವಾಡ ಗ್ರಾಮತ್ರ ಮೈಸೂರು ವಾಸ ಇಂಜ ಕರ್ನಲ್ ಚೌರಿರ ಗಣಪತಿ ಅಯ್ಯಂಗಡ ಪೂರ್ಣ ಫಿಲೋಮಿನಾ ಅಯ್ಯಂಗ ಬೆಂಗಳೂರು ಇಂದು ಮಜ್ಜಣ 1.5 ಗಂಟೆಗೆ ಮರಣಪಟ್ಟಿತು. 75 ಬ್ಯಾತ್ರ ಚೌರಿರ ಫಿಲೋಮಿನಾ ಅಂಡ ತಾಮನೆ ಕಂಡ್ರ ತಂಡ ದಪನ ಕಾರ್ಯ ನಾಳೆ ಮಜ್ಜಣ 8 ಗಂಟೆಗೆ ಮೈಸೂರು ವಿಜಯನಗರ 3 ಸ್ಟೇಜ್ಲುಳ್ಳ ಸ್ವಂತ ಮನೆಯಲ್ಲಿ ನಡಪ. ದೊಡ್ಡ ಪುಲಿಕೋಟು ಕಾರಳನ ಮುಕ್ಕಾಟಿರ ರಘು ಸುಬ್ರಹ್ಮಣ್ಯ ಅಯ್ಯಂಗ ಇಂದು ಮರಣಪಟ್ಟಿತು. 64 ಬ್ಯಾತ್ರ ಮುಕ್ಕಾಟಿರ ರಘು ಸುಬ್ರಹ್ಮಣ್ಯ ಅಂಡ ಆಕಿರಿ ಕಾರ್ಯ ನಾಳೆ ಮಜ್ಜಣ 12 ಗಂಟೆಗೆ ಸ್ವಂತ ಮನೆಯಲ್ಲಿ ನಡಪ. ಭಾಗಮಂಡಲ ಚೇರಂಗಲ ಗ್ರಾಮದ ದಿವಂಗತ ಕೃಷ್ಣ ನಾಯಕ್ ಅವರ ಪತ್ನಿ ಪೂವಂಬ ಅವರು ಇಂದು ನಿಧನರಾಗಿದ್ದಾರೆ. 83 ವರ್ಷ ಪ್ರಾಯದ ಪೂವಂಬ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆ ಒಳಗೆ ಮೃತರ ಸ್ವಗೃಹದಲ್ಲಿ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೆ, ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಅತ್ಯಾಧುನಿಕ ಕಲಿಕಾ ಸಾಧನಗಳನ್ನು ಹೊಂದಿದ್ದು ನುರಿತ ಬೋಧಕ ವರ್ಗ, ಸುಸಜ್ಜಿತ ಲ್ಯಾಬ್, ಪಿಕಪ್ ಡ್ರಾಪ್, ಹುಡುಗರಿಗೆ ಹಾಸ್ಟೆಲ್ ಸೌಲಭ್ಯವಿದೆ. ಮುಂದಿನ ವರ್ಷಕ್ಕೆ ದಾಖಲಾತಿಗಳು ಆರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9489095339449829239 ಅಥವಾ jgcs.co.in. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ: ಅರೆಭಾಷೆ ಸಮುದಾಯ ಗಡಿನ ಮೀರಿ ಬೆಳೆದೊಟ್ಟು ಇದನ್ನು ಇನ್ನೂ ವಿಸ್ತರಿಸಿಕೆ ಗಡಿನಾಡ ಉತ್ಸವ ಸೇರಿದಂಗೆ ಹೊಸ ಕಾರ್ಯಕ್ರಮಗಳನ್ನು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಹಮ್ಮಿಕೊಳ್ಳಲಾಗ್ತಾ ಹುಟ್ಟು ತಿಳಿ ಅಕಾಡೆಮಿನ ಅಧ್ಯಕ್ಷರಾದ ಸದಾನಂದ ಮಾವಜ್ಜವ್ ಹೇಳಲು. ಸುಳ್ಯ ತಾಲೂಕು ಆಲಿಟ್ಟಿ ಗ್ರಾಮಲ್ಲಿರುವ ಕೊಡೆಕಲ್ ಐನ್ ಮನೆಯಲ್ಲಿ ನಡೆದ ಅರೆಭಾಷಿಕರ ಐನ್ ಮನೆ ಐ ಶ್ರೀ ಜಂಬರದ ಅಧ್ಯಕ್ಷತೆಯನ್ನು ವಹಿಸಿ ಮಾತಾಡಿ, ಐನ್ ಮನೆ ತೆರೆದು ಎಲ್ಲರನ್ನ ಒಂದು ಮಾಡುವ ಜಾಗ, ಇಲ್ಲಿ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ತಿಳಿಸಿದ್ರೊಟ್ಟಿಗೆ ಅದನ್ನು ಮುಂದುವರಿಸಿಕೊಂಡು ಹೋಗಕ್ಕೆ ಒಳ್ಳೆ ಜಾಗ ಅಂತ ಹೇಳಿದು. ಕೊಡೆಕಲ್ ಐನ್ಮನೆಯ ವಂಶವೃಕ್ಷ ಚಾರ್ಟ್ನ ಅನಾವರಣಗೊಳಿಸಿದೆ. ಹಾಗೆ ಅಕಾಡೆಮಿ ಹೊರತಂದ ಹಿಂಗಾರ ತ್ರೈಮಾಸಿಕ ಹೊಸ ಸಂಚಿಕೆನ ಬಿಡುಗಡೆ ಜಂಬರನ ಮುಖ್ಯ ನೆಂಟರಾಗಿ ಭಾಗವಹಿಸಿದ್ದ ಜಯಪ್ರಕಾಶ್ ಕುಂಚಾಡ್ಕ ಅವರು ನೆರವೇರಿಸಿದರು. ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಹಾಗೆ ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕರ ನೇಮಕಾತಿಗೆ ಹೊರಡಿಸಲಾದ ಅಧಿಸೂಚನೆನ ಹಿಂದಕ್ಕೆ ತಕೊಡೊಳತ್ತೇಳಿ ಜಿಲ್ಲಾ ಪಂಚಾಯಿತಿ ಸಿಇಒ ಆನಂದ್ ಪ್ರಕಾಶ್ ಮೀನಾವು ಹೇಳಲು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲಿ ದೇವರ ದಾಸಿಮಯ್ಯ ಜಯಂತಿ ಜಂಬರ ನಾಳೆ ಹೊತ್ತಾರೆ 11 ಗಂಟೆಗೆ ಮಡಿಕೇರಿ ಪೇಟೆನ ಗಾಂಧಿ ಭವನದಲ್ಲಿ ನಡೆದಿದೆ. ಜನರಲ್ ತಿಮ್ಮಯ್ಯ ಅವರ ಜೀವನಾದರ್ಶ ಪ್ರತಿಯೊಬ್ಬರಿಗೂ ಸದಾ ಆದರ್ಶಪ್ರಾಯ ಆಗುಟ್ಟು ತುಂಬ ಜನ ನಾಯಕರಾಗಳು, ಕೆಲವರು ಮಾತ್ರ ಸದಾ ಮನಸ್ಸಲ್ಲಿ ಇರಿಕೆ ಸಾಧ್ಯ. ಇಂತಹ ಮಹಾನ್ ಸೇನಾ ನಾಯಕರಾಗಿದ್ದವು ಜನರಲ್ ತಿಮ್ಮಯ್ಯ ತಳಿ ಕೊಡಗು ಜಿಲ್ಲಾ ಉಪವಿಭಾಗಾಧಿಕಾರಿ ವಿನಾಯಕ ನರ್ವಾಡೆಯವರು ಹೇಳಲು. ಕೊಡಗು ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಡೆದ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನದಲ್ಲಿ ಜನರಲ್ ತಿಮ್ಮಯ್ಯ ಅವರ 119ನೇ ಹುಟ್ಟಿದ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿ ಅವರ ಜೀವನ ಪ್ರತಿಯೊಬ್ಬರಿಗೂ ಆದರ್ಶಪ್ರಾಯ, ಸೇನೆನೇ ಅವರ ಆತ್ಮ ಆಗುಟ್ಟು ಹಂಗೆ ಆತ್ಮಲೇ ಸೇನಾ ಪ್ರೇಮ ಹುಟ್ಟುತ್ತಾ ಹೇಳ್ದು. ಸೈನಿಕ ಶಾಲೆನ ಎನ್ಸಿಸಿ ಘಟಕದ ವತಿಯಿಂದ ಕೂಡಿಗೆನ ಸಂತೆ ಮಾರುಕಟ್ಟೆಯಲ್ಲಿ ಪರಿಸರ ಜಾಗೃತಿನ ಮೂಡಿಸಲಾಯಿತು. ಶಾಲಾ ಮಕ್ಕ ತಯಾರು ಮಾಡಿದ ಪೇಪರ್ ಕವರ್ಗಳನ್ನ ಮಾರುಕಟ್ಟೆಯಲ್ಲಿ ಇದ್ದ ಎಲ್ಲ ವ್ಯಾಪಾರಿಗಳಿಗೆ ಕೊಟ್ಟು ಹಂಗೆ ಅಲ್ಲಿದ್ದ ಗ್ರಾಹಕರಿಗೆ ಮತ್ತು ವ್ಯಾಪಾರಿಗಳಿಗೆ ಪ್ಲಾಸ್ಟಿಕ್ ಬಳಸೋದ್ರಿಂದ ಪರಿಸರದ ಮೇಲೆ ಆಗ್ತಾ ಇರುವ ತಾಪತ್ರೆಗಳ ಬಗ್ಗೆ ತಿಳುವಳಿಕೆನ ಮೂಡಿಸಿದ್ದು. ಗ್ರಾಹಕರು ಮತ್ತು ವ್ಯಾಪಾರಿಗ ಮುಂದಿನ ದಿನಗಳಲ್ಲಿ ಪೇಪರ್ ಕವರ್ನ ಬಳಸಿಕೊಳ್ಳಿ ಮನವಿನ ಮಾಡಿದ್ದು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಡೆಯಿಂದ ಜುಲೈ 12ಕ್ಕೆ ರಾಷ್ಟ್ರೀಯ ಲೋಕಾದಾಲತ್ ನಡೆದಿದೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಕಡೆಯಿಂದ ಕೇಂದ್ರ ಲೋಕಸೇವಾ ಆಯೋಗದವು ನಡೆಸುವ ಐಎಎಸ್ ಹಾಗೆ ಕರ್ನಾಟಕ ಲೋಕಸೇವಾ ಆಯೋಗದವು ನಡೆಸುವ ಕೆಎಎಸ್ ಪರೀಕ್ಷೆಗಳಿಗೆ 50 ದಿನಗಳ ತರಬೇತಿನ ಮೈಸೂರಿನ ಕೇಂದ್ರ ಕಚೇರಿಯಲ್ಲಿ ನಡೆಸಿಕೊಟ್ಟೆ. ಸೇರಿಕೆ ಇಷ್ಟೇ ಇರೋ, ನಾಳೆ ಒಳಗೆ ಹೆಸರನ್ನು ನೋಂದಾಯಿಸಿಕೊಡಕುತ್ತೇಳಿ ಪ್ರಾದೇಶಿಕ ನಿರ್ದೇಶಕರು ತಿಳಿಸಲು. ಕೊಡವ ಕುಟುಂಬಗಳ ನಡುವೆ ನಡೆಯುವ ಮುದ್ದಂಡ ಕಪ್ ಹಾಕಿ ಪೈಪೋಟಿನ ನಾಳೆ ನಡೆಯುವ ಪಂದ್ಯಾಟಲ್ಲಿ ಮೈದಾನವೊಂದರಲ್ಲಿ ಪಟ್ಟಮಾಡ ಪೊಂಚಂಡ, ಚಿಮಣಿಮಾಡ ಮುದ್ದಿಯಾಡ, ಒಳೆಯಡೀರ ಪೆಮ್ಮಡಿಯಂಡ, ಕೊಂಡಿರ ಪೇರಿಯಂಡ, ಕುಟ್ಟಂಡ ಪರುವಂಗಡ, ಚಿಲ್ಲವಂಡ ಮುದ್ದಂಡ, ಕಂಜಿತಂಡ ಪುನಕೊಚ್ಚಿರ, ಚಾರಿಮಂಡ ಮೇವಡ, ಹಾಗೆ ಮೈದಾನ ಎರಡರಲ್ಲಿ ನಾಪನೆರವಂಡ ನೆಲ್ಲಪಟ್ಟಿರ, ಕೋಣಿಯಂಡ ಕಲ್ಲುಮಾಡಂಡ, ಕೋಲತಂಡ ಮಲ್ಲಂಡ, ಪಾಂಡಿರ ಬಲ್ಲೆಂಡ, ಅಮ್ಮೆಕಂಡ ಚೆಂಬಂಡ, ಮುಂಡಚಾಡಿರ ಅಯ್ಯಮಾಡ, ಬೊಟ್ಟಂಗಡ ಉದ್ದಪಂಡ, ಹಾಗೆ ಮೈದಾನ ಮೂರರಲ್ಲಿ ಚಿಂಡಮಾಡ ಕೆಚ್ಚಟ್ಟಿರ, ಅರಮಣಮಾಡ ತಾತೀರ, ತೀತೀರ ತೇಲಪಂಡ, ಕಾಕಮಾಡ ಕುಂಟ್ರಂಡ, ಕುಂಚೆಟ್ಟಿರ ಮಳುವಂಡ ಕುಟುಂಬಗಳ ನಡುವೆ ನಡೆದಿದೆ. ಕೊಡಗು ಜಿಲ್ಲಾ ಗೃಹ ರಕ್ಷಕ ದಳದ ಗೌರವ ಸಮಾದೇಶರ ಹುದ್ದೆನ ನೇಮಕಾತಿಗೆ ಅರ್ಜಿ ಕರೆದಳು. ಆಸಕ್ತಿರು ಅಭ್ಯರ್ಥಿಗ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಅರ್ಜಿನ ತಕ್ಕೊಂಡು ಎಲ್ಲ ದಾಖಲೆಗಳೊಟ್ಟಿಗೆ 4ನೇ ತಾರೀಖಿನೊಳಗೆ ಸಲ್ಲಿಸಕುತ್ತೇಳಿ ಆರಕ್ಷಕರ ಮಹಾನಿರ್ದೇಶಕರು ತಿಳಿಸಳು. ಭಕ್ತ ಕೋಟಿನ ಪಾಲಿಗೆ ನಡೆದಾಡುವ ಶ್ರೇಷ್ಠ ಸಂತ ಸಿದ್ದಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಸಾಧನೆಗಳ ನಾಡಿನ ಯಾವುದೇ ಮಠಗ ಕಮ್ಮಿ ಇಲ್ಲದೇಳಿ ಕೊಡಗು ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಅಶೋಕ ಸಂಗಪ್ಪ ಆಲೂರು ವರ್ಣಿಸಳು. ಅವು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ 118ನೇ ಹುಟ್ಟಿದ ಹಬ್ಬದ ಅಂಗಾಗಿ ಹಮ್ಮಿಕೊಂಡಿದ್ದ ಜಂಬರನ ಉದ್ಘಾಟಿಸಿ ಮಾತಾಡಿ ಶ್ರೀಗಳ ಸಾಧನೆ ಮೂಲಕ ತುಂಬಾ ಎತ್ತರ ಸ್ಥಾನದಲ್ಲಿದ್ದವು, ಅವರ ಚಿಂತನೆಗ ಹಂಗೆ ಸಾಧನೆಗ ಈಗಿನ ತಲೆಮಾರಿಗೆ ಹಂಗೆ ಯುವಕರಿಗೆ ಮಾರ್ಗದರ್ಶನ ಹಾಕುತ್ತಾ ಹೇಳ್ದು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ. ಇದು ಆಕಾಶವಾಣಿ ಮಡಿಕೇರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಭಾರತಿ ರೇಡಿಯೋ ಹೌಸ್ ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ರೀ, ಇದು ನಿಜಾನಾ? ನಾವ್ ಎಷ್ಟೇ ಗ್ರಾಮ್ ಚಿನ್ನಾಭರಣ ತಗೊಂಡ್ರು ಅಷ್ಟೇ ಗ್ರಾಮ್ ಬೆಳ್ಳಿ ಫ್ರೀ ಆಗಿ ಕೊಡ್ತಾ ಇದಾರಂತೆ. ಹೌದು ನಿಜಾನೇ. ಕುಶಾಲನಗರದ ವಿಲ್ಕೋ ಗೋಲ್ಡ್ ನಲ್ಲಿ ಫೆಸ್ಟಿವಲ್ ಪ್ರಯುಕ್ತ ನಾವು ಎಷ್ಟೇ ತೂಕದ ಚಿನ್ನಾಭರಣ ತಗೊಂಡ್ರು ಅಷ್ಟೇ ತೂಕದ ಬೆಳ್ಳಿ ಫ್ರೀ ಆಗಿ ಕೊಡ್ತಾರೆ. ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.

ഈ നാളിന് കുടവമേര കൊണ്ടട്ട സംഘടന കുടവ ജാനപദ നാളെന്ത് കൈച്ചണുണ്ട്. അതേ നേരത്ത് കുടവമേ കൈത്ത് നയിച്ചുള്ള എങ്കക്ക് ഒരു കൊതിമത കൊടുത്തിട്ട് തക്കാര ബൈന്തൊക്ക് ഏർപ്പാട് മടിത്ത്. ഈ കനപ്പെട്ട അയമേ ഏപ്രിൽ നാലാങ്ക് പുലക്ക പത്ത് ഗണ്ടയ്ക്ക് വിരാജപ്പെട്ട കുടവ സമാജത്തിൽ നടപ്പാ. സുമാർ 250 ഏറെ കുടവമേ നയിപ്പുകാരുള്ള തൊമ്മാന മാടോ ഈ നേരത്ത് കൊടകര ശാസകംഗ സംസദംഗ പരിഷത് സദസ്യംഗ അല്ലത്തെ കനപ്പെട്ടവു കൂടിയാടുവ. ಸೈನಿಕ ಸ್ಕೂಲರ ಎನ್ಸಿಸಿ ಘಟಕದ ಆದನೆಲ್ಲ ಕೂಡಿಗೆ ಚತ್ತೆಲ್ಲ ಪರಿಸರ ಜಾಗೃತಿ ಮಾಡಿಚಿ. ಸ್ಕೂಲ್ ಮಕ್ಕ ತಯಾರು ಮಣ್ಣ ಪೇಪರ್ ಕವರ್ನ ಮಾರ್ಕೆಟ್ ಲಿಂಜ ಎಲ್ಲ ವ್ಯಾಪಾರಿಕೂ ಬಳಂಬಿಚಿ. ಚತ್ತೆಕ್ಕೆ ಬಂದಿತ್ತಿಂಜ ಗ್ರಾಹಕಂಗಕ್ಕೆ ಪಿಂಜ ವ್ಯಾಪಾರಿಯಕ್ಕೆ ಪ್ಲಾಸ್ಟಿಕ್ ಕವರ್ ಬಳಕೆಂಜ ಪರಿಸರತರ ಮೇಲೆ ಆಪಂತ ಕಟ್ಟ ಪರಿಣಾಮತರ ಬಗ್ಗೆ ಅರಿವು ಕೊಡ್ತತ್ತು. ಎಲ್ಲ ಕಾಗದ ಕವರ್ನ ಸ್ಕೂಲರ ಮಕ್ಕಳೇ ತಯಾರು ಮಾಡಿತಿಂತ. ಇದನ್ನ ತಯಾರಿಕೆರ ಮೇಲೆ ಮಕ್ಕಕ್ಕೆ ಕಾರ್ಯಾಗಾರ ನಡೆತಿಂತ. ಈ ನೇರತ್ತು ಸ್ಕೂಲರ ಉಪಾಧ್ಯಾಯ ಪಿಂಜ ಮಕ್ಕ ಕುಡಿಯಾಡಿತಿಂತ. ಅರೆಭಾಷೆ ಜಾತಿ ಸಮುದಾಯ ಗಡಿದ ಮೀರಿತು ಬಳಂದನುಂಡ್. ಇದನ್ನ ಏರ ವಿಸ್ತರಣೆ ಮಾಡೋಕೆ ಗಡಿನಾಡು ನಮ್ಮೆ ಕೂಡ್ನಾನಕ್ಕೆ ಪುದಿಯ ಕಾರ್ಬಾರ್ನ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿರ ಆದನೆಲ್ಲಿ ನಡ್ತಿಯನ್ನುಂದು ಅಕಾಡೆಮಿರ ಅಧ್ಯಕ್ಷ ಸದಾನಂದ ಮಾವಾಜಿ ಅಣ್ಣಚಿ. ಸುಳ್ಯ ತಾಲೂಕರ ಅಲೆಟಿ ಗ್ರಾಮತ್ತು ಕುಡೆಕಲ್ಲು ಐನ್ ಮನೆಯಲ್ಲಿ ನಡೆದ ಅರೆಭಾಷಿಕಂಗಡ ಐನ್ ಮನೆ ಐಸಿರಿ ಕಾರ್ಬಾರರ ಅಧ್ಯಕ್ಷತೆ ವಹಿಸಿಕೊಂಡು ಅವು ತಕ್ಕ ಬರಂದತ್ತು. ಕುಡೆಕಲ್ಲು ಒಕ್ಕತ್ರ ಪೆರಿಯವು ಸಾವಿತ್ರಿ ರವೀಂದ್ರನಾಥ್ ಕುಡೆಕಲ್ಲು ಕಾರ್ಬಾರಕ್ಕೆ ಚಾಲನೆ ಕೊಡ್ತತ್ತು. ಅಕಾಡೆಮಿಂಜ ಬಿಡುಗಡೆ ಮಾಡುವಂಥ ಹಿಂಗಾರ ತ್ರೈಮಾಸಿಕ ಪುದಿಯ ಸಂಚಿಕೆಯನ್ನು ಕಾರ್ಬಾರರ ಬೆಂದು ಆಯ್ತು ಕುಡಿಯಾಡ್ನ ಜಯಪ್ರಕಾಶ್ ಕುಂಚಡ್ಕ ಬಿಡುಗಡೆ ಮಾಡಿಚಿ. ಕಾರ್ಬಾರ್ಲ ಕನಪಟ್ಟವು ಕುಡಿಯಾಡಿತಿಂತ. ಸಿಕ್ಕಿಂರ ಬೌದ್ಧ ಭಿಕ್ಷುವಕ್ಕೆ ಕೊಡ್ತಿತ್ತುಳ್ಳ ಸಂಘ ವರ್ಚುವಲ್ ಅಮೂರ್ತ ಕ್ಷೇತ್ರತರ ರೀತಿಯಲ್ಲಿ ಸಂಸತ್ ಪಿಂಜ ವಿಧಾನಸಭೆಯಲ್ಲಿ ಆದಿ ಸಂಜಾತ ಕೊಡುವಕ್ಕೆ ವಿಶೇಷ ಪ್ರಾತಿನಿಧ್ಯ ಇಲ್ಲೆಂಗಿ ಪರ್ಯಾಯವಾಯಿತು.